ಮನದಿ ಸಂತಸಗೊಂಡು ತನ್ನಯ ವನಿತೆರನ್ನೆಯ ಮುಡಿಗೆ ಮುಡಿಸಿದ ವನಜನಾಭನು ನಗುತ್ತಲೇ ಯೇ ಮಾಮಾ ನಲ್ಲಿ ಯುವದೇ ಅಳಿಗನು ಬಂದು ಕಪಟ ಕೃತ್ಯದೊಳಂದು ನಳಿರಾಜನಿಗೆ ತಾನೇನು ಸುರಿದನು ಕಾಳೆ ಏನ ಯಾತಕೆನ್ನಲಿ ಮುನಿಸಿ ಗಮಾನಿ ನಿರನ್ನೇ ಸತ್ಯ ಭಾಮಿ ಮಾನಿ ನಿರಂದೇ ಸತ್ಯ ಭಾಯಾಮಿ ಸಂಪ್ರೀತಿಯಿಂದಲೇ ಮಾತನಾಡಿನ ಮನದನೇ ಸಂಪ್ರೀತಿಯಿಂದಲೇ ಮಾತನಾಡಿನ ಮನದನ್ನೇ ಸತ್ಯ ಭಾಮಿ ಪಂಕಜಾತಾಕ್ಷಿ ಕರುಣಾ ಜಾತಾಕ್ಷದಿಂದೀಕ್ಷಿತು ಸತ್ಯ ಭಾಮಿ ಸೀತಾಂಜುವಕ್ಕೆ ನಿನ್ನಯ ಮುತ್ತು ಮುಗದೋರೆ ಸತ್ಯ ಮಾನಿ ನಿರನ್ನೇ ಸತ್ಯ ಭಾಮಿ Thank you. ಸಂತವಿಸಿ ವಿನಯದಲ್ಲಿ ಮಂದಿರಗೆ ನಡೆದರಲ ನಿಧರುಳು ನಿಜಬಹುದು ನಾನು ಭೂಮನಿದೆ ತಂದಡಗೆಡಹಿ ಮಣಿದಳು ಹರಿಪದಾಂಬುಜಕ್ಕೆ ಇದುವರೆಗೆ ಕವಿ ಶ್ರೀ ಅಜಪುರ ಸುಬ್ಬ ವಿರಚಿತ ಪಾರಿಜಾತ ನರಕಾಸುರವದೆ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಪ್ರದೀಪ್ ಕುಮಾರ್ ಗಟ್ಟಿ ಕಂಬಳ ಪದವು, ಮದ್ದಳೆ ಬಾಲಕೃಷ್ಣ ಗಟ್ಟಿ ಆಚೆಗೋಳಿ, ಚೆಂಡೆ ಲಕ್ಷ್ಮೀಶಾ ಬೆಂಗ್ರೋಡಿ, ಚಕ್ರತಾಳ ರಿತೇಶ್ ಪಂಜತೊಟ್ಟಿ. ಕಿಸಾನ್ ವಾಣಿಯಲ್ಲಿ ಈಗ ಕೇಳಿ ಕೃಷಿ ಮಾಹಿತಿ. ವಿವಿಧ ಬಗೆಯ ಎಣ್ಣೆ ಬೀಜಗಳು, ಪಿಸ್ತಾ, ಕಬ್ಬು ಮತ್ತಿತರ ಶರ್ಕರ ಅಂಶಗಳಿರುವಂತಹ ಸಸ್ಯ ಮೂಲಗಳು ಹಾಗೂ ಪ್ರಾಣಿಜನ್ಯ ಮೂಲಗಳಿಂದ ಉತ್ಪಾದನೆಯಾಗುವ ಇಂಧನಗಳನ್ನು ಜೈವಿಕ ಇಂಧನ ಅಂತ ಹೇಳಬಹುದು. ನಮ್ಮ ಪರಿಸರದಲ್ಲಿ ಹಾಸುಹೊಕ್ಕಾಗಿರುವ ಸಸ್ಯಗಳಾದ ಹೊಂಗೆ, ಬೇವು, ಹಿಪ್ಪೆ, ಜತ್ರೋಪ, ಸಿಮರೂಬ, ನಾಗಸಂಪಿಗೆ, ಹೊನ್ನೆ, ರಬ್ಬರ್ ಬೀಜಗಳಿಂದ ಬರುವಂತಹ ಎಣ್ಣೆಯನ್ನು ಬಳಸಿಕೊಂಡು ಜೈವಿಕ ಡೀಸೆಲನ್ನು ಉತ್ಪಾದನೆ ಮಾಡಬಹುದು. ಕಬ್ಬು, ಜೋಳ, ಸಿಹಿಜೋಳ ಮುಂತಾದ ಸಕ್ಕರೆ ಅಂಶಗಳುಳ್ಳ ಉತ್ಪನ್ನಗಳು ಹಾಗೂ ಕೃಷಿ ತ್ಯಾಜ್ಯಗಳಿಂದ